ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕತೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ನೀವು ಮೇಲ್ ಮಾಡೋದಾದ್ರೆ aarbdvt@gmail.com ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು ಜನವರಿ 25 ಒಳಗೆ. ವಿಜೇತರಾದ 3 ಫೆಬ್ರವರಿ 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸೇಬು ಬೆಳೆ ಕೃಷಿ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೋಡಿಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಚಂದ್ರಪ್ಪ ಎಸ್ಟಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಕಡೂರು ತಾಲೂಕಿನ ಪಿ ಕೋಡಿಹಳ್ಳಿ ಗ್ರಾಮದ ಚಂದ್ರಪ್ಪನವರು ಇದ್ದಾರೆ. ಇವರು ಪ್ರಗತಿಪರ ರೈತರು. ಈಗ ಇವರು ಪ್ರಮುಖವಾಗಿ ಏನಂತಂದ್ರೆ ಕಾಶ್ಮೀರಿ ಆಪಲ್, ನಾವು ಏನು ಕಾಶ್ಮೀರದಲ್ಲಿ ಆಪಲ್ ಅಂದ್ರೆ ನಮಗೆ ಕಣ್ಣಿಗೆ ಎದುರು ಬರೋದು ಕಾಶ್ಮೀರ ಅಂತ ಹೇಳ್ಬಿಟ್ಟು ಆ ಒಂದು ಬೆಳೆಯಲ್ಲಿ ಇವರು ಪ್ರಯೋಗ ಮಾಡಿ ಅದರಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಈಗ ಬನ್ನಿ ಇವರಿಗೆ ಮಾತಾಡ್ಸೋಣ ಯಾವ ರೀತಿ ಅಂತ ಹೇಳಿ. ಹೇಳಿ ಚಂದ್ರಪ್ಪನವರೇ, ಈ ಒಂದು ಸೇಬು ಬೆಳೆ ಬೆಳೆಕ್ಕಿಂತ ಮೊದಲು ಯಾವ ಕೃಷಿ ಮಾಡ್ತಾ ಇದ್ರಿ? ಸರ್, ನಾನು PWD ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ವಿ. ಈ ಸರ್ಕಾರದಿಂದ ಈ ಲಂಚ ಕೊಡಕ್ಕಾಗದೆ ಈ ಕೃಷಿಯತ್ತ ಮುಖ ಮಾಡಿ ಕೃಷಿ ಮಾಡ್ತಾ ಇದೀವಿ. ಈ ಆಪಲ್ ಬೆಳಿಬೇಕು ಅಂತ ಹೇಳಿ ನಮಗೆ ಯೂಟ್ಯೂಬ್ ಅಲ್ಲಿ ನೋಡಿ ಅನಿಸ್ತು. ಅದೇ ಆ ಕಾರಣ ಹಿಮಾಚಲದಿಂದ ಸಸಿ ತರಿಸಿ ಮಾಡ್ತಾ ಇದೀವಿ. ಚೆನ್ನಾಗಿ ಬಂದಿದೆ. ಎಷ್ಟು ವರ್ಷ ಆಯ್ತು? ಈಗ ವರ್ಷ ಆಗಿದೆ ಸರ್. ವರ್ಷ ಆಗಿದೆ. ಎಷ್ಟು ಎಕರೆಯಲ್ಲಿ? 1 ಸರ್. 1 ಎಷ್ಟು ಖರ್ಚು ಬಂತಂತೀರಾ ಸರ್? 18,000 ಸಸಿದೆ ಆಯ್ತು ಸರ್. ಮತ್ತೆ ಇನ್ನೇನು ಗುಂಡಿ ಅದಿದು ಅಂತ ಹೇಳಿ ಅದೊಂದು 50,000 ಬರುತ್ತೆ. ಗೊಬ್ಬರ? ಗೊಬ್ಬರ ಎಲ್ಲ ಈ ಕುರಿ ಗೊಬ್ಬರ, ದನಿನ ಗೊಬ್ಬರ, ಇದನ್ನೇ ಉಪಯೋಗಿಸ್ತಾ ಇದೀವಿ. ಇದು ಏನು ಸಾವಯವ ಕ್ರಮನೋ ಏನು ರಾಸಾಯನಿಕನ? ಸಾವಯವದಲ್ಲಿ ಮಾಡ್ತಾ ಇದೀವಿ. ಸಾವಯವದಲ್ಲಿ ಮಾಡ್ತಾ ಇದೀರಾ? ಗೋಗೊಬ್ಬರ ಮೂತ, ಮತ್ತೆ ನಾವು ಸ್ವಂತಕ್ಕೆ ಅಮಿನಿಯಾ ಆಸಿಡ್, ಫಿಶ್ ಅಮಿನಿಯಾ ಆಸಿಡ್, ಮತ್ತೆ ಲ್ಯಾಕಿಡ್ ಆಸಿಡ್, ಇವನ್ನೆಲ್ಲ ಮಾಡ್ಕೊಂಡು ಮಾಡ್ತಾ ಇದೀವಿ. ಈಗ ಈ ಒಂದು ಕೃಷಿಗೆ ಬಂದ್ರಿ, ಏನ್ ಅನಿಸ್ತಾ ಇದೆ? ಈಗ ಮೊದ್ಲು ನೀವು PWD ಗುತ್ತಿಗೆದಾರರಾಗಿ ಕೆಲಸ ಮಾಡಿದ್ರಿ, ಅದಕ್ಕೆ ಇದಕ್ಕೆ ಹೋಲಿಸಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಅದರಲ್ಲಿ ನಮಗೆ ನಿಮ್ಮದಿ ಇರ್ಲಿಲ್ಲ, ಬರೀ ಆಫೀಸ್ಗಳಿಗೆ ತಿರ್ಗೋದು, ಅವ್ರ ಆಫೀಸರ್ ಬಿಲ್ ತಗೊಳ್ಳದೆ ಕಷ್ಟ ಆಗಿತ್ತು. ಆದ್ರೆ ಈಗ ನೆಮ್ಮದಿಯಿಂದ ಚೆನ್ನಾಗಿದೀವಿ. ಮುಂಚೆ ನಾವು ಕಾಂಟ್ರಾಕ್ಟ್ ಮಾಡೋ ಟೈಮಲ್ಲಿ ದಪ್ಪಾಗಿ ಇದಾಗಿದ್ವಿ, ಓಡಾಡೋದ್ ಕಷ್ಟ ಇತ್ತು. ಈಗ ಕೃಷಿ ಮಾಡಕ್ಕಿತ್ ಮೇಲೆ ಫುಲ್ ಡೌನ್ ಆಗಿ ನಾವು ಚೆನ್ನಾಗಿದೀವಿ. ಆರೋಗ್ಯವಂತರಾಗಿ ಉತ್ತಮ ಜೀವನ ಸಾಗಿಸ್ತಾ ಇದ್ದೀರಾ? ಹೌದು. ಹೇಳಿ, ಈಗ ಕುಟುಂಬದಲ್ಲಿ ನಿಮ್ಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ನಿಮ್ಮ ಸದಸ್ಯರು ನಿಮ್ಮ ಕೃಷಿ ಆಗ್ಲಿ ಜೊತೆಗೆ ಕೃಷಿಯೇತರ ಒಂದು ಚಟುವಟಿಕೆಗಳಲ್ಲಿ? ಚಟುವಟಿಕೆಗಳಲ್ಲಿ ಸಹಕಾರ ಮಾಡಕ್ಕೆ ಮನೆಯಲ್ಲಿ ನಮ್ಮ ಮಿಸ್ಸಸ್ ಒಬ್ರು ಇದಾರೆ, ಒಬ್ರು ಮಗಳಿದ್ದಾಳೆ, ಮದುವೆ ಮಾಡ್ಕೊಟ್ಟಿದೀವಿ, ಅವ್ರ ಗಂಡನ ಮನೆಯಲ್ಲಿ ಇದಾರೆ, ಹಾಗಾಗಿ ನಾವಿಬ್ರೇ ಮಾಡ್ತಾ ಇದೀವಿ. ಒಟ್ಟಾರೆ ಎಷ್ಟು ಜಮೀನು ಹೊಂದಿದ್ರಿ ನಾವು? ಸರ್, ನಮ್ಮ ಹತ್ರ 3 ಇದೆ. ಅದರಲ್ಲಿ 1 ಕೆರೆ ಮಾಡಿ ಮೀನ್ ಸಾಕಾಣಿಕೆ ಮಾಡ್ತಾ ಇದೀವಿ. 1 ತೆಂಗಿನ ಸಸಿ ಹಾಕಿದೀವಿ, ಮತ್ತೆ ಹಣ್ಣಿನ ಗಿಡಗಳು, ಸಪೋಟ, ನಿಂಬು, ಮಾವು, ಮತ್ತೆ ಚಕ್ಕೆ ಗಿಡ, ಲವಂಗ. ಅಂದ್ರೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ? ಸಮಗ್ರ ಕೃಷಿಯಲ್ಲಿ ಈಗ ಹೇಳಿದ್ರಿ ಮೀನ್ ಸಾಕಾಣಿಕೆ ಅಂತ, ಇದು ಈಗ ಹೇಗೆ ಸಾವಯವ ಒಂದು ಕ್ರಮದಲ್ಲಿ ನಾವು ಬೆಳೆ ಬೆಳೀತಾ ಇದೀವೋ ಅದು ಕೂಡ ಈಗ ಸಾವಯವ ಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಆಗ್ಲಿ, ಮೀನು ಸಾಕಾಣಿಕೆ ಆಗ್ಲಿ, ಈ ತರದೆಲ್ಲ ಈಗ ಬಳಸ್ತಕ್ಕಂತ ಪದ್ಧತಿಗಳು, ಮಾಡ್ತಕ್ಕಂತ ಪದ್ಧತಿಗಳು, ಇದನ್ನ ನೀವು ಯಾವ ರೀತಿಯಿಂದ? ಸರ್, ನಾವು ಈಗ 16,000 ಮೀನ್ ಮರಿ ಬಿಟ್ಟಿದೀವಿ. ಆ ಮೀನ್ ಮರಿಗೆ ಬಿಟ್ಟಿರೋ ನೀರನ್ನ ಬೋರಿನ ನೀರ ಕೆರೆಗೆ ಬಿಡ್ತಾ ಇದೀವಿ. ಕೆರೆ ನೀರನ್ನ ಗಿಡಗಳಿಗೆಲ್ಲ ಬಿಡಿತೇವೆ. ಅದ್ರಲ್ಲಿ ಮತ್ತೆ ಮೀನಿನ ತ್ಯಾಜ್ಯ ಇದು ವೇಸ್ಟ್ ಇದು ನೀರು ಎಲ್ಲ ಇರೋದ್ರಿಂದ ಅದರಲ್ಲಿ ಗೊಬ್ಬರ ಇದು ಎಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ತಾ ಇದ್ದೀವಿ. ಆಹಾರ ಏನ್ ಕೊಡ್ತೀರಾ ಸರ್? ಮೀನಿಗೆ ಬೂಸ, ಹಿಂಡಿ, ಸಗಣಿ ಇದು ಕೊಡ್ತೀವಿ. ಈಗ ಈ ಒಂದು ಸೇಬು ಬೆಳೆನ ಇದು ಯಾವ ಹಂತದಲ್ಲಿ ಇದೆ ಈಗ? ಅದು ಏನು ಹೂ ಬಿಡೋ ಹಂತದಲ್ಲಿ ಇದೆಯಾ, ಕಾಯಿ ಕಟ್ಟುವ ಹಂತದಲ್ಲಿದೆ, ಹೆಂಗೆ ಸರ್? ಈಗ ಅದನ್ನೆಲ್ಲ ಕಟಿಂಗ್ ಮಾಡಿ ಎಲೆ ಎಲ್ಲ ಉದುರಿಸಿದೀವಿ, ಮುಂದಿನ ವರ್ಷ ಫಸಲು ಬರುತ್ತೆ ಸರ್. ಚಳಿಯಲ್ಲಿ ಗಿಡ ಕಟ್ ಮಾಡಿದ್ರೆ ಮಾತ್ರ ಅದು ಹೂವು ಮುಂದೆ ಕಚ್ಚುತ್ತೆ. ಈ ಸರಿ ತೆಳ್ಳಗಿನ ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಸರ್, ಈಗ ಒಂದೊಂದು ಎರಡೆರಡು ಕಾಯಿ ಬಿಟ್ಟಿತ್ತು, ಮುಂದಿನ ವರ್ಷ ಚೆನ್ನಾಗಿ ಬಿಡುತ್ತೆ. ಹೇಗೆ ಇದು ನಿಮಗೆ ಪ್ರೇರಣೆ ಸಿಕ್ತು? ಇದು ಸೇಬು ಬೆಳಿಬೇಕಂತ ಯಾರು ನಿಮ್ಗೆ ಹೇಳಿದ್ರು, ಇಲ್ಲ ನೀವೇ ಎಲ್ಲಾದ್ರೂ ನೋಡ್ಕೊಂಡು ಇದು ಮಾಡಿದಿರಾ, ಅಥವಾ ಯಾವ ರೀತಿ? ಸರ್ ಇದು ನಾವು ಯೂಟ್ಯೂಬ್ ಅಲ್ಲಿ ಒಂದ್ಸರಿ ನೋಡಿದೆ, ನೋಡಿದಾಗ ಇಲ್ಲೇ ನಮ್ಮ ಬಯಲ್ಸೀಮೆಲ್ಲೂ ಬೆಳೆದಿದ್ದಾರೆ, ಒಂದ್ ಮೂರ್ ವೆರೈಟಿ ಮಾತ್ರ ನಮ್ಮ ಬಯಲ್ಸೀಮೆಲ್ ಬರುತ್ತೆ ಅಂತ ಹೇಳಿ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್. MRNL99 ಅಣ್ಣ ಡಾರ್ಸೆಟ್ ಗೋಲ್ಡನ್ ಅಂತೇಳಿ ಈ ಮೂರ ವೆರೈಟಿ ಮಾತ್ರ ನಮ್ಮ ಬಿಸಿಲ್ನಾಡಲ್ಲಿ ಬರುತ್ತೆ ಅಂತ ಹೇಳಿ ತುಮಕೂರಲ್ಲಿ ಬೆಳೆದಿದ್ದಾರೆ, ಸಿರ್ಸಿಯಲ್ಲಿ ಬೆಳೆದಿದ್ದಾರೆ. ಅದನ್ನೆಲ್ಲ ನೋಡಿ ಆಮೇಲೆ ನಾವು ಇದನ್ನ ತರ. ನೀವು ಬೆಳೀತಕ್ಕಂತ ತಳಿ ಯಾವುದು ಸರ್? ಅದೇ ಮೂರು ತಳಿ ಇದೆ ಸರ್. ಮೂರು ತಳಿ ಅಣ್ಣ MRNL99 ಡಾರ್ಸೆಟ್ ಗೋಲ್ಡನ್ ಅಂತ. ಅಂದ್ರೆ ಇದು ಮೂರು ತಳಿಗಳ ಮಿಶ್ರಣವಾ ಇದು? ಹೌದು ಸರ್, ಇದು ಡಾರ್ಸೆಟ್ ಗೋಲ್ಡನ್ ಅಂತ ಹೇಳಿದ್ಯಲ್ಲ, ಅದಿದ್ರ ಮಾತ್ರ ಪರಾಗಸ್ಪರ್ಶ ಆಗುತ್ತೆ, ಇಲ್ದಿದ್ರೆ ಆಗಲ್ಲ ಅಂತ ಹೇಳಿ ಮೂರು ತಳಿನು ಬೆಳೀತಾ ಇದೆ. ಹೌದು ಸರ್. ಈಗ ಇದರ ಒಂದು ನಿರ್ವಹಣೆಗೆ ಬಂದ್ರೆ, ಈಗ ಸಸಿಯಿಂದ ಸಸಿಗೆ ಸಾಲಿನಿಂದ ಸಾಲಿಗೆ ಅಂತರ ಒಂದು ಕಾಪಾಡೋದು ಯಾವ ರೀತಿಯಿಂದ ಮಾಡಿದ್ರಿ ಸರ್? ಸಾಲಿಂದ ಸಾಲಿಗೆ 10 ಅಡಿ ಬಿಟ್ಟಿದ್ವಿ ಸರ್, ಗಿಡದಿಂದ ಗಿಡಕ್ಕೆ 9 ಅಡಿಗೆ ಬಿಟ್ಟಿದ್ವಿ. ಗಿಡದಿಂದ ಗಿಡಕ್ಕೆ 9 ಅಡಿ. ಇದು ಈ ಬೆಳೆ ತಗೊಳ್ಬೇಕಾದ್ರೆ ನಿಮ್ಗೆ ಯಾವ ರೀತಿಯಿಂದ ಕೃಷಿ ಇಲಾಖೆ ಆಗ್ಲಿ ತೋಟಗಾರಿಕೆ ಇಲಾಖೆ ಆಗ್ಲಿ ನಮ್ಮ ಜಿಲ್ಲೆಯ ಒಂದು ಶಿವಮೊಗ್ಗ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯ ಇದೆ, ಜೊತೆಗೆ ಮೂಡಿಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದೆ, ಜೊತೆಗೆ ಕತ್ತಲಗೆರೆ ಫಾರ್ಮ್ ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಈ ತರೀಕೆರೆಯಲ್ಲಿ ಕೂಡ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಕಡೂರಲ್ಲಿ ಇದೆ. ಹೇಗೆ ಇದು ನಿಮಗೆ ಸಹಕಾರಿಯಾಗಿದೆ, ಅವರು ಯಾವ ರೀತಿಯಿಂದ ನಿಮಗೆ ಸಹಕಾರ ಮಾಡಿದ್ದಾರೆ, ನಿಮಗೆ ಒಂದು ಸಜೆಷನ್ಸ್ ಅಂತಂದ್ರೆ ನಿಮಗೆ ಯಾವ ರೀತಿಯಿಂದ ಅವರು ಮಾರ್ಗದರ್ಶನ ಸಲಹೆ ಕೂಡ ಕೊಟ್ಟಿದ್ದಾರೆ ನಿಮಗೆ? ಸರ್ ನಮಗೆ ಕೃಷಿ ಇಲಾಖೆಯಿಂದ ಯಾವುದೇ ಸಲಹೆ ಸಿಗ್ಲಿಲ್ಲ, ವಿಕಸನ ಸಂಸ್ಥೆಯಿಂದ ಈ ನಿಂಬೆ ಗಿಡ ಮತ್ತೆ ಮಾವಿನ ಗಿಡವನ್ನು ಕೊಟ್ಟರು, ಅವರು ಸಹಕಾರ ಮಾಡಿದ್ದಾರೆ. ಸಂಸ್ಥೆಗಳಿಂದ ಯಾವ್ದೇ ಅಲ್ಲ, ಇದು ಕೃಷಿ ಇಲಾಖೆಯಿಂದ ಆಗ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ್ದು ನಮಗೆ ಇದಿಲ್ಲ. ಅವರು ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ, ಅವರು ಸೇಬಿಗೆಲ್ಲ ಕೊಡಕ್ ಬರಲ್ಲ, ಬೆಳೆ ನಮಗೆ ಇದಿಲ್ಲ ಅಂತ ಹೇಳಿ. ಸೇಬಿಗೆ ಅವಕಾಶ ಇಲ್ಲ ಅಂದ್ರೆ ಅದು ಅವರ ಒಂದು ಪುಸ್ತಕದಲ್ಲಿ ಇನ್ನು ಸೇರಿಲ್ಲ. ಸೊ ಆ ಪುಸ್ತಕದಲ್ಲಿ ಸೇರೋ ಮೊದ್ಲೇ ತಾವು ಪ್ರಯೋಗ ಮಾಡಿ ಒಂದು ಸಫಲತೆ ಒಂದು ದಾರಿಯಲ್ಲಿ ಇದ್ದೀರಾ ಈಗ? ಈಗ ಅಲ್ಸ್ ಹಾಕ್ಬೇಕು ಅಂತ ಹೇಳಿದ್ವಿ ಸರ್, ಅಲ್ಸ್ ಅವರ ಕಂಪ್ನಿಯವರೇ ಬಂದು ಬೈಬ್ಯಾಕ್ ಇದನ್ ಮಾಡ್ತೀವಿ, 30 ರೂಪಾಯಿ KG ಹಲ್ಸು. ಹಲ್ಸು ಅದು ಚಿಪ್ಸಿಗೆ ಅದಕ್ಕೂ ಹೋಗುತ್ತೆ, ವರ್ಷವಿಡೀ ಫಸಲು ಬಿಡುತ್ತೆ. ಮಳೆಗಾಲದಲ್ಲಿ 3 ತಿಂಗಳು ಮಾತ್ರ ಫಸಲು ಬರಲ್ಲ, ನೀನು 9 ತಿಂಗಳು ಫಸಲು ಬರುತ್ತೆ. ಅವರೇ ಬಂದು ಕಟ್ ಮಾಡಿಕೆ 250 ರೂಪಾಯಿ ಒಂದ್ ಗಿಡ ಕೊಡ್ತಾ ಇದಾರೆ. ಅದನ್ನ ನಾವು ಈಗ ಬುಕ್ ಮಾಡಿದೀವಿ, ಇನ್ನು ಗಿಡ ತಂದಿಲ್ಲ, ಇನ್ನೊಂದು ವಾರದಲ್ಲಿ ಗಿಡ ಬರುತ್ತೆ, ಆ ಗಿಡ ಆಗ್ತಾ ಇದೆ ಸರ್. ಅವರು ವರ್ಷಕ್ಕೆ 20 ಲಕ್ಷ ರೂಪಾಯಿ ಆಗುತ್ತಂತೆ, 30 ರೂಪಾಯಿ KG ಹಂಗೆ ಅವ್ರ ರಿಟರ್ನ್ ತಂದು ಹೋಗ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಇದು ಏನು ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ಅಗ್ರಿಮೆಂಟ್ ಆಗಿದೆ ಸರ್? ಆಗಿದೆ. ಮತ್ತೆ ಇದರ ಒಂದು ಉಸ್ತುವಾರಿ ಕೂಡ ಅವರೇ ನೋಡ್ಕೊಂತಾರ? ಇಲ್ಲ ಸರ್, ಉಸ್ತುವಾರಿ ನಾವು ನೋಡ್ಕೊಂತೀವಿ, ಬಂದ ಮೇಲೆ ಬಂದು ಯಾವ ರೀತಿ ಮಾಡಬೇಕು ಏನು ಸಲಹೆ ಕೊಡ್ತಾರೆ. ಸಲಹೆ ಕೊಡ್ತಾರೆ ಅಂದ್ರೆ ತಾಂತ್ರಿಕ ಸಲಹೆ ವೈಜ್ಞಾನಿಕ ಸಲಹೆ ಕೊಡ್ತಾರೆ ಅಂದ್ರೆ ಯಾವ ರೀತಿ ನೀವು ಮಾಡ್ಬೇಕು, ಯಾವ ರೀತಿಯಿಂದ ಬೆಳಿಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಅವರು ಅದರಲ್ಲಿ ಚಿಪ್ಸ್ ಈ ಬಿಪಿಗೆ ಶುಗರ್ಗೆಲ್ಲ ಔಷಧಿ ಮಾಡ್ತಾರಂತೆ ಸರ್. ಹಂಗ ಫಾರಿನ್ ಗೆ ಹೋಗ್ತಾ ಇದೆ, ಅವರು ಫಾರಿನ್ ಇಂದ ಅವರಿಗೆ ಇದಾಗಿದೆ ಅಂತೆ, ಹಾಗಾಗಿ ಅವರು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಹಲಸಿನ ಸಸಿ ಹಾಕಿಸ್ತಾ ಇದಾರೆ. ವರ್ಷ 300 ಗಿಡ ಅಂತೆ ಒಂದ್ ಎಕರೆಗೆ, ಅದರಲ್ಲಿ 20-21 ಲಕ್ಷ ರೂಪಾಯಿ ಆಗುತ್ತೆ. ಮೂರ್ ಬೆಳೆ ಕಟ್ ಮಾಡಿದ್ರೆ, 3 ತಿಂಗಳಿಗೆ ಒಂದ್ ಬೆಳೆ, 3 ಬೆಳೆ ಕಟ್ ಮಾಡಿದ್ರೆ 21 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಈ ಒಂದು ಸೇಬು ಬೆಳೆ ನಿಮ್ಮ ಅಕ್ಕಪಕ್ಕದ ಹಳ್ಳಿಗಳಾಗ್ಲಿ ನಿಮ್ಮ ಕಡೂರು ತಾಲೂಕಿನಲ್ಲಾಗ್ಲಿ ಇನ್ನು ನಿಮ್ಗೆ ಬಿಟ್ರೆ ಮತ್ತಾರು ಬೆಳೀತಾ ಇದಾರ? ಇಲ್ಲ ಸರ್, ಇಲ್ಲಿ ನಮ್ ಸೈಡ್ ಯಾರು ಮಾಡಿಲ್ಲ. ಈಗ ಪ್ರಥಮ ಬಾರಿಗೆ ತಾವೇ ಇದು ಒಂದು ನಮ್ಮನ್ನ ಕೇಳ್ತಾ ಇದಾರೆ. ಅದಕ್ ನಾವು ಸರಿ ಫಸಲು ಬರ್ಲಿ, ಬಂದ ಮೇಲೆ ಸುಮ್ನೆ ಕೆಟ್ಟ ಮೇಲೆ ಎಲ್ಲಾರು ಕೆಡಬಾರ್ದು, ಫಸಲು ಕ್ಲೀನ್ ಆಗಿ ಬಂದ್ರೆ ಆಮೇಲೆ ನೀವು ಹಾಕುವಂತ್ರಿ, ಸಸಿ ತರಿಸ್ಕೊಡ್ತೀವಿ ಅಂತ ಬೇರೆಯವರಿಗೆ ಹೇಳಿ ತರಿಸ್ಕೊಡ್ತೀನಿ ಅಂತ. ಇದರ ಜೊತೆಗೆ ಈಗ ಅಂತರ್ ಬೆಳೆಯಾಗಿ ಏನು ಬೆಳಿಬಹುದು ಅಂತ ಏನಾದ್ರು ಹೇಳಿದಾರ ನಿಮ್ಗೆ, ಅಥವಾ ನಿಮಗೆ ಇದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಅಂತರ್ ಬೆಳೆ ಬೆಳಿಬಹುದು ಇದ್ರ ಜೊತೆಗೇನೆ ಅಂತ? ಹೌದು ಸರ್, ರಾಗಿ ಬೆಳಿಬಹುದು, ಜೋಳ ಬೆಳಿಬಹುದು. ಅದಕ್ಕಿನ್ನ ಈ ಹಲಸಿನ ಗಿಡ ಸ್ವಲ್ಪ 2 ವರ್ಷ, ಅದು 2.5 ವರ್ಷಕ್ಕೆ ಕಟಾವಿ ಬರುತ್ತೆ, ಅಲ್ಲಿ ತನಕ ಅದು 3 ತಿಂಗಳಿಗೆ ಫಸಲು ಬರುತ್ತೆ ಸರ್. ಬಂದ್ರು ಅದನ್ನ ಮೊಳಕೆ ಇದನ್ನ ಕಿತ್ತಾಕ್ಬೇಕು, ಇಷ್ಟಿಷ್ಟು ಈಚ್ ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕಿತ್ತಾಕಿ ಎರಡೂವರೆ ವರ್ಷದಿಂದ ಅವರು 30 ರೂಪಾಯಿ ಕೆಜಿ ಹಂಗೆ ಬಂದು ಅವರೇ ತಗೊಂಡು ಹೋಗ್ತಾರೆ. ಎರಡು ವರ್ಷದ ತನಕ ನಾವು ಬೇಕಾದ್ರೆ ಬೇರೆ ಫಸಲು ಏನಾದರೂ ಅದರಿಂದ ಎತ್ತರ ಬೆಳೆಯುವ ಹಾಕಂಗಿಲ್ಲ, ಕೆಳಗಡೆ ಇರೋದು ರಾಗಿನೋ ನಿನ್ನೇನಾದ್ರೂ ಇದನ್ನ ಬೆಳ್ಕೋಬಹುದು. ಏನ್ ಅನಿಸ್ತದೆ ಈಗ ನೀವು ಈ ಸೇಬ್ ಬೆಳೆ ಬೆಳೀತಾ ಇದ್ದೀರಾ, ಮತ್ತೆ ಮುಂದಿನ ಒಂದು ಬೆಳೆ ಹಲಸು ತಗೊಳ್ಬೇಕಂತ ಇದ್ದೀರಾ, ಇದೇನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀನಿ ಅನಿಸ್ತದ ಅಥವಾ ನಿಮ್ಮಲ್ಲಿ ಒಂದು ತಟಸ್ಥ ಅಂದ್ರೆ ನಾನು ಇದರಲ್ಲಿ ಮಾಡೇ ಮಾಡ್ತೀನಿ, ಇದರಲ್ಲಿ ನಾನು ಲಾಭ ಅಂದ್ರೆ ನಾ ಇದರಲ್ಲಿ ಸಕ್ಸೆಸ್ ಆಗ್ತೀನಿ, ಇದರಲ್ಲಿ ನಾನು ಸಫಲತೆ ಕಾಣ್ತೀನಿ ಅಂತ ನಿಮ್ಗೆ ಮನದಟ್ಟಾಗಿ ನೀವು ಹೇಳ್ಬಹುದಾ? ಹೌದು ಸರ್, ಈಗ ಯಾಕೆ ಅಂತ ಹೇಳಂದ್ರೆ ಈಗ ಹಲಸು ನಾವು ಹೊಲದಲ್ಲಿ ಇದೆಲ್ಲ ಹಾಕೋದೆಲ್ಲ ಬರೋದು ವರ್ಷಕ್ಕೆ ಒಂದೇ ಸರಿ ಫಸಲಿ ಬರುತ್ತೆ, ನಿನ್ ಬಾಕಿ ಅತ್ತೆ ಸಿಗಲ್ಲ. ಇದು ವರ್ಷವಿಡೀ ಫಸಲು ಬಿಡೋದ್ರಿಂದ ಇದು ಒಂದ್ ಪಕ್ಷ ಏನಾದ್ರೂ ಅವರು ಅಗ್ರಿಮೆಂಟ್ ಮಾಡ್ಕೊಂಡು ನಾಳೆ ಸಂಸ್ಥೆ ಕದ್ದೋದ್ರು ಕದ್ದೋಗಲ್ಲ, ಇಲ್ಲೇ ಫ್ಯಾಕ್ಟ್ರಿ ಎಲ್ಲ ಮಾಡ್ತಾ ಇದಾರೆ. ಆದ್ರೂ ಒಂದ್ ಪಕ್ಷ ಕದ್ದೋದ್ರು ಬೇರೆ ಯಾರಿಗಾದ್ರೂ ವ್ಯಾಪಾರ ಮಾಡೋರಿಗೆ ಕೊಟ್ರು ಒಂದ್ 50 ರೂಪಾಯಿ ಒಂದ್ ಕಾಯಿ ಹೋದ್ರು ನಮಗೆ ಒಂದ್ 6-7 ಲಕ್ಷನಾದ್ರು ಸಿಗುತ್ತೆ ಅನ್ನೋ ಭರವಸೆ ಇದೆ. ಭರವಸೆ ಇದೆ, ನಿಮ್ಮ ಒಂದು ಈ ಭರವಸೆನ ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ, ಈ ಒಂದು ವಿಕಸನ ಸಂಸ್ಥೆ ನಿಮಗೆ ಯಾವ ರೀತಿಯಿಂದ ಬೆನ್ನೆಲುಬಾಗಿ ಕೃಷಿ ಮತ್ತೆ ಈ ಸಾವಯವ ಕೃಷಿ ಜೊತೆಗೆ ಒಡನಾಟ ಇದೆ? ಸರ್, ಇವರು ನಮಗೆ ಎರವಳಿನ ತೊಟ್ಟಿ ಕೊಟ್ರು, ಅಜೋಲಾದ ಇದ್ ಮಾಡ್ಯಾರೆ, ಮತ್ತೆ ಬಾಕ್ಸ್ಗಳು ರೇಷನ್ ತುಂಬಕ್ಕೆ ಬಾಕ್ಸ್ಗಳು ಅವಂಗ್ ಕೊಟ್ಟಿಯಾರೆ, ಗಿಡಗಳು ಕೊಟ್ಟಿಯಾರೆ, ಕೋಳಿ ಜಾಲ್ ಕೊಟ್ಟಿಯಾರೆ, ಕೋಳಿ ಕೊಡಿಸಿಯಾರೆ, ಒಳ್ಳೆ ಇದನ್ನ ಸಲಹೆ ಮಾಡ್ತಾ ಇದಾರೆ. ಯಾವಾಗ ನಿಮ್ಗೆ ಒಂದು ಸಲಹೆ ಬೇಕಂದ್ರೆ ಕೊಡ್ತಾರೆ. ಆಮೇಲೆ ಈಗ ಈ ಒಂದು ಸೇಬು ಬೆಳಿಬೇಕಾದ್ರೆ ತಾವು ಆರ್ಥಿಕ ಸಹಾಯ ಏನಾದ್ರೂ ಪಡೆದಿದ್ದೀರಾ ಸಂಸ್ಥೆಯಿಂದ ಆಗ್ಲಿ ಇಲಾಖೆಯಿಂದ ಆಗ್ಲಿ? ಇಲ್ಲ ಸರ್, ಯಾರ ಹತ್ರನು ಸಲಹೆ ತಗೊಂಡಿಲ್ಲ, ಸ್ವಂತಕ್ಕೆ ನಾವೇ ತಗೊಂಡು ಹಾಕಿ. ಜನಗಳು ಯಾರು ಬೆಂಬಲ ಕೊಡ್ತಾ ಇರ್ಲಿಲ್ಲ, ಹಾಕಿನ ತರ ನಗ್ತಾರೆ ವಿಚಿತ್ರವಾಗಿ, ಏನೋ ಇವನಿ ತಲೆಕೆಟ್ಟಿದ್ದೇನೇನೋ ಮಾಡ್ತಾ ಇದಾರೆ ಅಂತ ಹೇಳಿ ಜನ ಕಾಲೆಳಿಯೋದ್ ಬಿಟ್ರೆ ಸಲಹೆ ಯಾರು ಇದ್ ಮಾಡಲ್ಲ. ಯಾಕೆ ಹಾಕಿದ್ರೆ ಇಲ್ಲಿ ನಮ್ಮಲ್ಲಿ ಹಾಕಿರ್ ಬರುತ್ತಾ ಅಂತೇಳಿ ಅದ್ ಕಾಯಿ ಬಿಟ್ರು ನಮ್ಮನ್ನ ಆಡ್ಕೊಳ್ಳೋರು ಜಾಸ್ತಿ ಜಾಸ್ತಿ ಇದಾರೆ. ಏನಂತೀರಾ ಈಗ ನಮ್ಮ ನಾನೇ ಅಂತ ತಿಳ್ಕೊಳ್ಳಿ, ನಾನು ಒಬ್ಬ ರೈತ ನಿಮ್ಮ ಹತ್ರ ಬರ್ತೀನಿ, ನಾನು ಬೆಳಿಬೇಕಂತ ಇದೀನಿ ಅಂತಂದ್ರೆ ನೀವ್ ಯಾವ ರೀತಿಯಿಂದ ಸಲಹೆ ಕೊಡ್ತೀವಿ? ಸರ್, ಈಗ ನಾವು ಏನ್ ರೀತಿ ಮಾಡಿದೀವಿ ಅದೇ ರೀತಿಲಿ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮಗೂ ಇವಾಗ ಈ ವರ್ಷದ ಮೇಲೆ 2 ತಿಂಗಳಾಗಿರೋದ್ರಿಂದ ಎಲ್ಲೆಲ್ಲ ಒಂದೊಂದ್ ಕಾಯಿ ಬಿಟ್ಟಿದೆ, ಅಷ್ಟು ಬಿಟ್ಟಿಲ್ಲ. ಬಂದರಿಗೆ ಒಂದ್ ಸ್ವಲ್ಪ ನೆಕ್ಸ್ಟ್ ಇಯರ್ ನೋಡೋಣ, ಚೆನ್ನಾಗ್ ಫಸಲು ಬಿಟ್ರೆ ನೀವು ಹಾಕಿ, ಈಗೇನಾದ್ರೂ ಅದು ಹೆಚ್ಚಿಗೆ ಬಿಡದೆ ಹೋದ್ರೆ ಬೇಡ ಅಂತೇಳಿ ಹೇಳ್ತಾ ಇದೀವಿ ಸರ್. ಆಮೇಲೆ ಇದರಲ್ಲಿ ಈಗ ನಿಮ್ಗೆ ತುರ್ತಾಗಿ ಏನೋ ಹಣಕಾಸಿನ ಒಂದು ವ್ಯವಸ್ಥೆ ಬೇಕಂದ್ರೆ ರೈತರ ಹತ್ರ ತಗೊಳ್ತಿರೋ ಇಲ್ಲ ಸಂಬಂಧಿಕರ ಹತ್ರ ಸಾಲ ಮಾಡ್ತಿರೋ ಇಲ್ಲ ಹೇಗೆ ಸರ್ ಇದು? ಸರ್, ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಸ್ವಂತಕ್ಕೆ ನಾವು ದುಡ್ಡು ಮಾಡ್ಕೊಳ್ತಾ ಇದೀವಿ, ಅಷ್ಟು ಬಿಟ್ರೆ ಜನದ ಹತ್ರ ಎಲ್ಲ ಸಾಲ ಬೇಕಾದಾಗ ಈಗ ತುರ್ತು ಪರಿಸ್ಥಿತಿಯಲ್ಲಿ ಆತರ ಬೇಕಾದಾಗ ಅಂತ ನಾನು ಕೇಳ್ತೀನಿ. ಅಂದ್ರೆ ಮೊನ್ನೆ ಕುರಿ ತಗೊಳ್ಳುವಾಗ ಈ ಸಂಸ್ಥೆಯಿಂದಾನೇ ಸ್ವಲ್ಪ ಕೊಟ್ಟಿದ್ರು ಸರ್. ವಿಕಸನ ಸಂಸ್ಥೆ, ವಿಕಸನ ಸಂಸ್ಥೆಯಿಂದ. ಆಯ್ತು ಚಂದ್ರಪ್ಪನವರೇ, ಇದುವರೆಗೆ ತಾವು ಇದೇನು ಹೊಸ ಬೆಳೆ ಈ ಒಂದು ಭಾಗದಲ್ಲಿ ಯಾರು ಆ ಒಂದು ಪ್ರಯತ್ನ ಮಾಡ್ಲಿಲ್ಲ, ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಯತ್ನ ಸಫಲ ಆಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದೀರಾ. ಒಂದು ಹೆಚ್ಚಿನ ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನನ್ನ ದೂರವಾಣಿ ಸಂಖ್ಯೆ 8105030344. ಧನ್ಯವಾದ ಸರ್. ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಪರವಾಗಿ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ಸೇಬು ಬೆಳೆ ಕೃಷಿ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೋಡಿಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಚಂದ್ರಪ್ಪ ST ಇವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ SM ಸುಧಾಕರ್. ಇನ್ನು ಮುಂದೆ ಕೇಳೋಣ ಮಾವಿನಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾ SM ಸುಧಾಕರ್ ಅವರಿಂದ ಮಾಹಿತಿಯನ್ನು. ಮಾವಿನ ಹಣ್ಣು ಎಂದ ಕೂಡಲೇ ಬಾಯಲ್ಲಿ ನೀರು ಬರುವುದು ಸ್ವಾಭಾವಿಕ ಅಲ್ವೇ? ಆದರೆ ಬೆಳೆಗಾರರು ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿಯ ಮಾವನ್ನು ಬೆಳೆದಾಗ ಮಾತ್ರ ಇದು ಹೆಚ್ಚು ಸಫಲವೆನಿಸುತ್ತದೆ. ಹಣ್ಣು ಕೆಡಲು ಹಲವಾರು ಕಾರಣಗಳಾದರೂ

200 ppm ಸಿಂಪರಣೆ ಮಾಡಬೇಕು. 1 gram ಕಾರ್ಬನ್ ಡೈಜಿಮ್ 50 WP ಅಥವಾ 2 gram ಮ್ಯಾಂಕೋಜಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ದುಂಡಾಣು ಚುಕ್ಕೆ ರೋಗ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು, ಸುತ್ತಲೂ ಹಳದಿ ಬಣ್ಣದ ಚಿಹ್ನೆಗಳು ಕಾಣುತ್ತವೆ. ಎಳೆಯ ಕಾಯಿ ಹಾಗೂ ಬಲಿತ ಮಾವಿನ ಕಾಯಿಗಳಲ್ಲಿಯೂ ಆಳವಾದ ಕಂದು ಕಪ್ಪು ಬಣ್ಣದ ಚುಕ್ಕೆಗಳು ಕಂಡುಬರುವವು. ನಿರ್ವಹಣಾ ಕ್ರಮವಾಗಿ 0.5 gram ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಮತ್ತು 3 gram ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈ ಎಲ್ಲಾ ರೋಗ ನಿರ್ವಹಣಾ ಕ್ರಮಗಳ ಜೊತೆಗೆ ರೈತರು ಗಮನದಲ್ಲಿಡಬೇಕಾದ ಅಂಶಗಳೆಂದರೆ, ಹಣ್ಣುಗಳನ್ನು ಕಟಾವು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಾಯಗಳಾಗದಂತೆ ನೋಡಿಕೊಳ್ಳಬೇಕು. ಹಣ್ಣುಗಳ ಶೇಖರಣೆ ಮಾಡುವಾಗ ರೋಗಗ್ರಸ್ತ ಹಣ್ಣುಗಳನ್ನು ರೋಗಮುಕ್ತ ಹಣ್ಣುಗಳಿಂದ ಬೇರ್ಪಡಿಸಬೇಕು. ಕಡಿಮೆ ಉಷ್ಣತೆಯಲ್ಲಿ ಶೇಖರಿಸುವುದು ಉತ್ತಮ. ಈಗ ಹೇಳಿದ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ರೈತರು ಉತ್ತಮ ಗುಣಮಟ್ಟದ ಮಾವಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಇದುವರೆಗೂ ಮಾವಿನಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಈಗ ಪೇಟೆ ಧಾರಣೆಯನ್ನ ಕೇಳೋಣ. ಬನ್ನಿ ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಮೊದಲನೇದಾಗಿ ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಶಿ ಅಡಕೆ ಕನಿಷ್ಠ ಕ್ವಿಂಟಾಲಿಗೆ 45,519 ರೂಪಾಯಿ, ಗರಿಷ್ಠ 51,849 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,250 ರೂಪಾಯಿ. ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,500 ರೂಪಾಯಿ. ಕಾಳುಮೆಣಸು 61,599, ಗರಿಷ್ಠ 61,899 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬೀನ್ಸ್ ಕ್ವಿಂಟಾಲಿಗೆ ಕನಿಷ್ಠ 3,234, ಗರಿಷ್ಠ 3,434 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3,334 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ಕಪ್ಪು ಬೆಲ್ಲ ಕನಿಷ್ಠ ಮತ್ತು ಗರಿಷ್ಠ 4,000 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,260 ರೂಪಾಯಿ. ಬೇರೆ ತಳಿ ಈರುಳ್ಳಿ ಕನಿಷ್ಠ 3,133, ಗರಿಷ್ಠ 3,333 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,364 ರೂಪಾಯಿ. ಬೇರೆ ತಳಿ ಆಲೂಗಡ್ಡೆ ಕನಿಷ್ಠ 2,757, ಗರಿಷ್ಠ 2,957 ರೂಪಾಯಿ. ಹೀರೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 1,515 ರೂಪಾಯಿ. ಟೊಮ್ಯಾಟೊ ಕನಿಷ್ಠ 1,333 ರೂಪಾಯಿ, ಗರಿಷ್ಠ 1,533 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಲಸಂದೆಕಾಯಿ ಕ್ವಿಂಟಾಲಿಗೆ ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಸೇಬು ಹಣ್ಣು ಕನಿಷ್ಠ 6,500 ರೂಪಾಯಿ, ಗರಿಷ್ಠ 7,500 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,800 ರೂಪಾಯಿ. ಬೀನ್ಸ್ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಗೊಂಚಲು ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಬೆಳ್ಳುಳ್ಳಿ ಕನಿಷ್ಠ 20,000, ಗರಿಷ್ಠ 27,000. ದ್ರಾಕ್ಷಿ ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಹಸಿ ಅವರೆ ಕನಿಷ್ಠ 2,400, ಗರಿಷ್ಠ 3,000 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಈರುಳ್ಳಿ ಕನಿಷ್ಠ 1,000, ಗರಿಷ್ಠ 4,000 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಸುವರ್ಣಗಡ್ಡೆ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಟ್ಟಿ ಅಡಕೆ ಕನಿಷ್ಠ 47,514, ಗರಿಷ್ಠ 56,399 ರೂಪಾಯಿ. ಗೊರಬಲು ಅಡಕೆ ಕನಿಷ್ಠ 18,011, ಗರಿಷ್ಠ 32,089 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 30,009 ರೂಪಾಯಿ, ಗರಿಷ್ಠ 51,199 ರೂಪಾಯಿ. ಸರಕು ಅಡಿಕೆ ಕನಿಷ್ಠ 42,009 ರೂಪಾಯಿ, ಗರಿಷ್ಠ 86,210 ರೂಪಾಯಿ. ಬೀನ್ಸ್ ಕನಿಷ್ಠ 2,800, ಗರಿಷ್ಠ 3,000 ರೂಪಾಯಿ. ಕಡಲೆಬೇಳೆ ಕನಿಷ್ಠ 7,800 ರೂಪಾಯಿ, ಗರಿಷ್ಠ 8,400 ರೂಪಾಯಿ. ಉದ್ದಿನಬೇಳೆ ಕನಿಷ್ಠ 10,500 ರೂಪಾಯಿ, ಗರಿಷ್ಠ 15,000 ರೂಪಾಯಿ. ಕ್ಯಾರೆಟ್ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಧನಿಯಾ ಕೊತ್ತಂಬರಿ ಬೀಜ 9,500, ಕನಿಷ್ಠವಾದರೆ ಗರಿಷ್ಠ 12,000 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಹಸಿ ಶುಂಠಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಹೆಸರು ಬೇಳೆ ಮತ್ತು ಹೆಸರು ಕಾಳು ಕನಿಷ್ಠ 9,000, ಗರಿಷ್ಠ 11,000 ರೂಪಾಯಿ. ಉರುಳಿಕಾಳು ಕನಿಷ್ಠ 4,800 ರೂಪಾಯಿ, ಗರಿಷ್ಠ 5,800 ರೂಪಾಯಿ. ಉಂಡೆ ಬೆಲ್ಲ ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 2,800, ಗರಿಷ್ಠ 3,000 ರೂಪಾಯಿ. ಮೆಂತೆ ಬೀಜ ಕನಿಷ್ಠ 7,200, ಗರಿಷ್ಠ 8,500 ರೂಪಾಯಿ. ಈರುಳ್ಳಿ ಕನಿಷ್ಠ 3,300, ಗರಿಷ್ಠ 4,500 ರೂಪಾಯಿ. ಉತ್ತಮ ತಳಿಯ ಭತ್ತ ಕನಿಷ್ಠ 2,350, ಗರಿಷ್ಠ 2,400 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ 2,300, ಗರಿಷ್ಠ 2,320 ರೂಪಾಯಿ. ಸ್ಥಳೀಯ ಆಲೂಗಡ್ಡೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕೆಂಪು ರಾಗಿ ಕನಿಷ್ಠ 3,500, ಗರಿಷ್ಠ 4,300 ರೂಪಾಯಿ. ಕೋರ್ಸ್ ಅಕ್ಕಿ ಕನಿಷ್ಠ 2,105 ರೂಪಾಯಿ, ಗರಿಷ್ಠ 3,050 ರೂಪಾಯಿ. ಉತ್ತಮ ಅಕ್ಕಿ ಕನಿಷ್ಠ 4,600 ರೂಪಾಯಿ, ಗರಿಷ್ಠ 7,500 ರೂಪಾಯಿ. ಮಧ್ಯಮ ತಳಿಯ ಅಕ್ಕಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 5,500 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,800, ಗರಿಷ್ಠ 4,000 ರೂಪಾಯಿ. ತೊಗರಿಬೇಳೆ ಕನಿಷ್ಠ 11,000, ಗರಿಷ್ಠ 15,000 ರೂಪಾಯಿ. ಮಧ್ಯಮ ತಳಿಯ ಗೋಧಿ ಕನಿಷ್ಠ 3,600, ಗರಿಷ್ಠ 4,300 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇದುವರೆಗೂ ಪೇಟೆ ಧಾರಣೆಯನ್ನ ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಎಫ್ಎಂ 103.5 ಹಾಗೂ ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು.